ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಸಂವಿಧಾನ ಇವುಗಳನ್ನು ಗೌರವಿಸುವುದು, ರಾಷ್ಟ್ರ ಪರಿಸರ ಮತ್ತು ಸಾರ್ವಜನಿಕ ಸ್ವತ್ತಿನ ರಕ್ಷಣೆ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಒಂದು ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 6:51. ಕಾರ್ಯಕ್ರಮ ಕೃಷಿ ರಂಗ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನೀವು ಕೇಳುವಿರಿ ವಿರಾಜಪೇಟೆ ತಾಲೂಕು ಗುಣಿಕೊಪ್ಪದ ಕೃಷಿ ವಿಜ್ಞಾನ ವಿಭಾಗದ ವಿಷಯ ತಜ್ಞರಾಗಿರುವ ಡಾಕ್ಟರ್ ಎಸ್ ಸಿ ಸುರೇಶ್ ಅವರಿಂದ ಜರ್ಸಿ ಕ್ರಾಸ್ ಹಸುಗಳ ಸಾಕಾಣಿಕೆಯ ಕುರಿತು ಮಾಹಿತಿ. ರೈತ ಬಾಂಧವರೇ, ಶ್ರೋತೃಗಳೇ, ವಿರಾಜಪೇಟೆ ತಾಲೂಕು ಗುಣಿಕೊಪ್ಪಲಿನ ಕೃಷಿ ವಿಜ್ಞಾನ ಕೇಂದ್ರದ ವಿಷಯ ತಜ್ಞರಾಗಿರುವ ಡಾಕ್ಟರ್ ಎಸ್ ಸಿ ಸುರೇಶ್ ಅವರ ಜೊತೆಗೆ ನಾವು ಮಾತನಾಡ್ತಾ ಇದೀವಿ. ಕೊಡಗು ಪ್ರಾಂತ್ಯದಲ್ಲಿ ರೈತರು ಹೈನುಗಾರಿಕೆಯನ್ನ ಯಾಕಾಗಿ ಮಾಡಿಕೊಳ್ಬೇಕು, ಹಸುಗಳನ್ನ ವಿಶೇಷವಾಗಿ ಹೇಗೆ ಸಾಕೊಳ್ಬೇಕು, ಇತಿಮಿತಿಯಲ್ಲೂ ಹೇಗೆ ಸಾಕಬೇಕು ಅನ್ನೋದ್ರ ಬಗ್ಗೆ ಇವತ್ತು ಅವರು ಸಲಹೆಗಳನ್ನ ನೀಡುತ್ತಿದ್ದಾರೆ. ಡಾಕ್ಟರ್, ವಿಚಾರಗಳನ್ನ ಪ್ರಸ್ತಾಪ ಮಾಡಿ. ನಮಸ್ಕಾರ ರೈತ ಬಾಂಧವರೇ. ಈ ದಿನ ಕೊಡಗು ಜಿಲ್ಲೆಗೆ ಸೀಮಿತವಾಗಿ ಹೈನುಗಾರಿಕೆಯನ್ನ ನಾವು ಮಾಡೋದಾದ್ರೆ ರೈತರು ಯಾವೆಲ್ಲ ನಿಟ್ಟಿನಲ್ಲಿ ಕೈಗೊಳ್ಳಬಹುದು, ಹಾಗೆ ಅದರಿಂದ ಹೇಗೆ ತಮ್ಮ ಜೀವನ ನಿರ್ವಹಣೆಯನ್ನ ಉತ್ತಮವಾಗಿಸಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಕೆಲವೊಂದು ವಿಚಾರಗಳನ್ನ ವಿನಿಮಯ ಮಾಡಿಕೊಳ್ಳೋಣ. ಮೊದಲನೇದಾಗಿ, ತಮಗೆಲ್ಲ ತಿಳಿದಿರುವ ಹಾಗೆ ನಮ್ಮ ಕೊಡಗು ಪಶ್ಚಿಮಘಟ್ಟ ಶ್ರೇಣಿಯಲ್ಲಿ ಬರತಕ್ಕಂತ ಯಥೇಚ್ಛವಾಗಿ ಮಳೆ ಬೀಳತಕ್ಕಂತ ಪ್ರದೇಶವಾಗಿದ್ದು ನಮ್ಮ ಜಿಲ್ಲೆಯಲ್ಲಿ ಹೈನುಗಾರಿಕೆಗೆ ವಿಪುಲವಾದ ಅವಕಾಶಗಳಿದ್ದು, ಈ ನಿಟ್ಟಿನಲ್ಲಿ ನೋಡುವುದಾದ್ರೆ ಹೈನುಗಾರಿಕೆ ಅಂದಾಗ ಕಂಡು ಬರತಕ್ಕಂಥದ್ದು ವಿದೇಶಿ ತಳಿ ಹಸುಗಳು. ಅದರಲ್ಲೂ ಮುಖ್ಯವಾಗಿ ನಮ್ಮ ಗುಡ್ಡಗಾಡು ಪ್ರದೇಶಕ್ಕೆ ಜರ್ಸಿ ತಳಿ ವಿದೇಶಿ ಹಸು ನಮಗೆ ತುಂಬಾ ಸೂಕ್ತವಾಗಿ ಕಂಡುಬರುತ್ತದೆ. ಇದರ ವಿಶೇಷತೆ ಏನಪ್ಪಾ ಅಂದ್ರೆ, ಹಾಲನ್ನು ದೇಸಿ ತಳಿಗಳಿಗಿಂತ ಜಾಸ್ತಿ ಕೊಡ್ತದೆ, ಹಾಗೂ ಹಾಲಿನಲ್ಲಿ ಕೊಬ್ಬಿನಾಂಶ ಜಾಸ್ತಿ ಇರ್ತದೆ. ಅಲ್ಲದೆ ಯಥೇಚ್ಛವಾಗಿ ಮಳೆ ಬೀಳ್ತಕ್ಕಂತ ಈ ನಮ್ಮ ಗುಡ್ಡಗಾಡು ಪ್ರದೇಶದ ವಾತಾವರಣಕ್ಕೆ ತುಂಬಾ ಅತ್ಯುತ್ತಮವಾಗಿ ಹೊಂದಿಕೊಂಡು ಹಾಲಿನ ಇಳುವರಿಯನ್ನ ಹೆಚ್ಚಾಗಿ ನೀಡುತ್ತದೆ. ಈ ನಿಟ್ಟಿನಲ್ಲಿ ನೋಡುವಾಗ ಜರ್ಸಿ ಹಸು ಮೂಲತಃ ಇಂಗ್ಲೆಂಡ್ನ ಜರ್ಸಿ ದ್ವೀಪದ ಹಸುವಾಗಿದ್ದು, ಭಾರತೀಯ ಹಸು ತಳಿಗಳಿರ್ತದೋ ಇದರ ಒಂದು ಅಂಶ ರಕ್ತ ಸಂಬಂಧವನ್ನು ಸಹ ಇದು ಹೊಂದಿರ್ತದೆ. ಎಚ್ಎಫ್ ಹಸು ಅಂದ್ರೆ ಹೋಲ್ಸ್ಟೈನ್ ಫ್ರೀಷನ್ ಹಸು, ಕಪ್ಪು ಬಿಳಿ ಏನು ಅಂತ ಹೇಳ್ತೀವೋ ಆ ಹಸುಗೆ ಹೋಲಿಕೆ ಮಾಡಿಕೊಂಡಲ್ಲಿ ಬರ್ತಕ್ಕಂತ ಕಾಯಿಲೆ ಪ್ರಮಾಣಗಳು ಸಹ ಕಡಿಮೆ ಆಗಿರ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ಜರ್ಸಿ ಹಸುವನ್ನ ಆಯ್ಕೆ ಮಾಡಿಕೊಳ್ಳೋದು ಸೂಕ್ತ ಅಂತ ಹೇಳ್ತೇನೆ. ಹಾಗೆ ಹಸುವನ್ನ ಆಯ್ಕೆ ಮಾಡಿಕೊಳ್ಳುವಾಗ ಗಮನಿಸಬೇಕಾದ ಕೆಲವೊಂದು ಆಯ್ಕೆ ಅಂಶಗಳು ಏನಪ್ಪಾ ಅಂತಂದ್ರೆ, ಹಸು ಸಾಧಾರಣವಾಗಿ ಮೊದಲನೇ ಅಥವಾ ಮೂರನೇ ಸೂಲಿನ ಒಳಗೆ ಇರಬೇಕು.

ಸಾಧಾರಣವಾಗಿ ಹೈನುಗಾರಿಕೆಯನ್ನ ನಾವು ಆರ್ಥಿಕ ಒಂದು ಚಟುವಟಿಕೆಯಾಗಿ ತೆಗೆದುಕೊಂಡಾಗ ಅದನ್ನ ನೇರವಾಗಿ ಕೆಚ್ಚಲಿಗೆ ಬಿಡೋದು ಅಷ್ಟು ಸೂಕ್ತ ಅಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆಂತಂದ್ರೆ ಕೆಚ್ಚಲಿನಲ್ಲಿ ಎಷ್ಟು ಹಾಲಿದೆ, ಆ ಕರು ಎಷ್ಟು ಹಾಲು ಕುಡಿತಾ ಇದೆ ಅಂತಕ್ಕಂತ ಒಂದು ಅಂದಾಜು ನಮಗೆ ಸಿಕ್ಕೋದಿಲ್ಲ. ಬೆಸ್ಟ್ ಏನಂತಂದ್ರೆ ಹಾಲನ್ನ ಕರೆದು ಬಿಟ್ಟು ಅದನ್ನ ಕೃತಕವಾಗಿ ಬಾಟ್ಲಿಗೆ ಹಾಕಿ ಕೊಡ್ತಕ್ಕಂಥದ್ದು ಕೂಡ ಸೂಕ್ತ. ಇದರಿಂದ ಏನಾಗುತ್ತೆ, ನಿರ್ದಿಷ್ಟವಾಗಿ ಒಂದು ದಿನಕ್ಕೆ ಎಷ್ಟು ಹಾಲನ್ನ ನಾವು ಕರು ಕೊಡಬೇಕೋ ಅಷ್ಟು ಹಾಲನ್ನ ಕೊಡ್ಲಿಕ್ಕೆ ಸಹಾಯ ಆಗ್ತದೆ. ಕೆಚ್ಚಲಿಗೆ ಸಹ ಬಿಡಬಹುದು, ಯಾಕಂದ್ರೆ ಹಾಲು ಇದರದ್ದು ಮೇನ್ ಉತ್ಪನ್ನ ಆಗಿರೋದ್ರಿಂದ ಕರೆದು ಬಿಟ್ಟು ಕುಡಿಸುವಂತದ್ದು ಸೂಕ್ತ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಜರ್ಸಿ ಹಸುವಿನ ಸಾಕಾಣಿಕೆ ಕುರಿತಂತೆ ವಿಸ್ತೃತವಾದ ವಿಚಾರಗಳನ್ನ ತಾವು ನಮ್ಮೊಡನೆ ಹಂಚಿಕೊಂಡ್ರಿ, ಸಲಹೆಗಳನ್ನ ನೀಡಿದ್ರಿ ಡಾಕ್ಟರ್ ಸುರೇಶ್ ಅವರೇ. ಮಲೆನಾಡು ಭಾಗಗಳಲ್ಲಿ ಅದರಲ್ಲೂ ಕೊಡಗು ಪ್ರಾಂತ್ಯದಲ್ಲಿ ರೈತರು ಜರ್ಸಿ ಕ್ರಾಸ್ ಹಸುಗಳನ್ನ ಸಾಕೊಂಡ್ರೆ ಒಳ್ಳೇದು, ಮತ್ತೆ ಆರ್ಥಿಕವಾಗಿಯೂ ಮಣ್ಣಿನ ಫಲವತ್ತತೆ ದೃಷ್ಟಿಯಲ್ಲೂ ಮತ್ತೆ ಇತರೆ ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರಯೋಜನಗಳಾಗ್ತವೆ. ಈ ನಿಟ್ಟಿನಲ್ಲಿ ಕೃಷಿಕರು ಗಮನಹರಿಸಿ ತಮ್ಮ ಸಂಪರ್ಕಕ್ಕೆ ಸಂಖ್ಯೆಯನ್ನ ಕೊಡಬಹುದಾ? ಖಂಡಿತವಾಗ್ಲೂ, ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಅಥವಾ ಮುಖತಃ ನಾವು ಜರ್ಸಿ ಒಂದು ಹೈನುಗಾರಿಕೆ ಘಟಕವನ್ನು ನೋಡಬೇಕಂದ್ರೆ ಸಹ ಕೃಷಿ ವಿಜ್ಞಾನ ಕೇಂದ್ರ ಗೋಣಿಕೊಪ್ಪಲಿನ ಫಾರ್ಮ್ನಲ್ಲಿ ನಾವು ಮಾದರಿ ಘಟಕವನ್ನ ಒಂದು ತೆರೆದಿದ್ದೇವೆ. ಯಾವುದೇ ದಿನ ಬಂದು ಬೆಳಗ್ಗೆ 9:00 ಸಂಜೆ 4:30 ಸಮಯದಲ್ಲಿ ಅವರು ಬಂದು ನೋಡಬಹುದು, ಜೊತೆಗೆ ಮಾಹಿತಿಯನ್ನು ತೆಗೆದುಕೊಳ್ಳಬಹುದು. ಹಾಗೆ ಖುದ್ದಾಗಿ ದೂರವಾಣಿ ಮೂಲಕ ನನ್ನ ಸಂಪರ್ಕಿಸಬೇಕಂದ್ರೆ ನನ್ನ ದೂರವಾಣಿ ಸಂಖ್ಯೆ 9482452777 9482452777. ಧನ್ಯವಾದ ಸುರೇಶ್ ಅವರೇ, ನಮಸ್ಕಾರ. ನಮಸ್ಕಾರ. ಶ್ರೋತೃಗಳೇ, ಇದುವರೆಗೆ ವಿರಾಜಪೇಟೆ ತಾಲೂಕು ಗೋಣಿಕೊಪ್ಪಲಿನ ಕೃಷಿ ವಿಜ್ಞಾನ ಕೇಂದ್ರದ ಪಶು ವಿಜ್ಞಾನ ವಿಭಾಗದ ವಿಷಯ ತಜ್ಞರಾಗಿರುವ ಡಾಕ್ಟರ್ ಎಸ್ ಸಿ ಸುರೇಶ್ ಅವರ ಜೊತೆಗೆ ಜರ್ಸಿ ಕ್ರಾಸ್ ಹಸುಗಳ ಸಾಕಾಣಿಕೆಯಲ್ಲಿ ಏನೇನು ವಿಷಯಗಳನ್ನ ತಿಳ್ಕೊಳ್ಬೇಕನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆದು ನಿಮಗೆ ಬಿತ್ತರಿಸಿದೀವಿ. ಈ ನಿಟ್ಟಿನಲ್ಲಿ ತಾವು ಗಮನಹರಿಸಿ ಪ್ರಯೋಜನಗಳನ್ನ ಮಾಡಿಕೊಳ್ಳಿ. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಈಗ ಕೇಳುವ ಕೃಷಿ ಮಾಹಿತಿ. ಜಾನುವಾರುಗಳಲ್ಲಿ ಬ್ಯಾಕ್ಟೀರಿಯಾಗಳಿಂದ ಹಲವಾರು ರೋಗಗಳು ಬರ್ತವೆ, ಅದರಲ್ಲಿ ಗಂಟಲು ಬೇನೆ ಬಹಳ ಮುಖ್ಯವಾದಂಥದ್ದು. ಇದು ಪ್ಯಾಸ್ಚರಲ್ಲಾ ಮಲ್ಟಿಸೀಡಾ ಎಂಬ ಒಂದು ಬ್ಯಾಕ್ಟೀರಿಯಾದಿಂದ ಎಮ್ಮೆ, ಹಸು, ಹಂದಿ, ಕುರಿ ಮತ್ತು ಮೇಕೆಗಳಲ್ಲಿ ಕಂಡುಬರುತ್ತೆ. ಇದು ಮುಖ್ಯವಾಗಿ ಈ ಬ್ಯಾಕ್ಟೀರಿಯಾಗಳು ಇರುವಂಥ ಆಹಾರ ಮತ್ತು ನೀರನ್ನು ಸೇವಿಸೋದ್ರಿಂದ ಈ ರೋಗ ಹರಡುತ್ತೆ. ಮುಖ್ಯವಾಗಿ ಈ ಗಂಟಲು ಬೇನೆ ರೋಗದ ಮುಖ್ಯ ಲಕ್ಷಣಗಳು ಅಂದರೆ ವಿಪರೀತವಾದಂಥ ಜ್ವರ ಇರುತ್ತೆ. 106 ಡಿಗ್ರಿ ಫ್ಯಾರನ್ಹೀಟ್ನಿಂದ 107 ಡಿಗ್ರಿ ಫ್ಯಾರನ್ಹೀಟ್ನಷ್ಟು ಉಷ್ಣಾಂಶ ಇರುತ್ತೆ. ಜೊತೆಗೆ ಜೊಲ್ಲು ಸೋರುವಿಕೆ, ಗಂಟಲು ಮತ್ತು ಕುತ್ತಿಗೆಯಲ್ಲಿ ನೀರು ತುಂಬಿದಂಥ ಬಾವು, ನಾಲಿಗೆ ಹೊರಚಾಚಿ ಕಷ್ಟದಿಂದ ಉಸಿರಾಡೋದು, ಆನಂತರ ನಾವು ಈ ಜಾನುವಾರುಗಳು ಸಾಯೋದನ್ನು ಕೂಡ ಕಾಣಬಹುದು. ಮುಖ್ಯವಾಗಿ ಈ ಗಂಟಲು ಬೇನೆಯ ಒಂದು ಹತೋಟಿ ಕ್ರಮಗಳಿಗೆ ಬಂದರೆ, ನಾವು ಮುಖ್ಯವಾಗಿ ಈ ಗಂಟಲು ಬೇನೆ ಪ್ರತಿ ವರ್ಷ ಮುಂಗಾರು ಮಳೆ ಪ್ರಾರಂಭವಾದ ಮೇಲೆ ಕಂಡುಬರುತ್ತೆ. ಆದ್ದರಿಂದ ಮುಖ್ಯವಾಗಿ ಈ ಗಂಟಲು ಬೇನೆ ಲಸಿಕೆಯನ್ನು ಇದಕ್ಕೆ ಮೊದಲು ನಾವು ಹಾಕಿಸಿದರೆ ಈ ಗಂಟಲು ಬೇನೆ ರೋಗವನ್ನು ಸುಲಭವಾಗಿ ತಡೆಗಟ್ಟಬಹುದು. ಜೂನ್ನಿಂದ ನವೆಂಬರ್ ತಿಂಗಳವರೆಗೂ ಈ ಗಂಟಲು ಬೇನೆ ಹಾವಳಿ ಹೆಚ್ಚಾಗಿರುತ್ತೆ. ಅದಕ್ಕಿಂತ ಮೊದಲೇ ಈ ಲಸಿಕೆಯನ್ನು ಹಾಕ್ಸೋದು ಬಹಳ ಮುಖ್ಯ. ಪ್ರತಿ ವರ್ಷನೂ ಕೂಡ ತಪ್ಪದೆ ಜಾನುವಾರುಗಳಿಗೆ ಲಸಿಕೆಯನ್ನು ಹಾಕಿಸಬೇಕಾಗತ್ತೆ. ರೋಗದಿಂದ ನರಳುವಂಥ ಪ್ರಾಣಿಗಳನ್ನು ಬೇರ್ಪಡಿಸಿ ಅವುಗಳಿಗೆ ಸೂಕ್ತ ಚಿಕಿತ್ಸೆಯನ್ನು ಪಶುವೈದ್ಯರಿಂದ ಕೊಡಿಸಬೇಕಾಗತ್ತೆ. ಸತ್ತ ದನಗಳನ್ನು ಸುಡಬೇಕಾಗತ್ತೆ ಅಥವಾ ಆಳವಾಗಿ ಮಣ್ಣಲ್ಲಿ ಹೂಳಬೇಕಾಗತ್ತೆ. ಇನ್ನು ಚಪ್ಪೆ ರೋಗ ಕೂಡ ಈ ಬ್ಯಾಕ್ಟೀರಿಯಾದಿಂದ ಬರುವಂಥ ಮುಖ್ಯವಾದ ಒಂದು ರೋಗ. ಕ್ಲಾಸ್ಟ್ರೇಡಿಯಂ ಚವಾಯಿ ಎನ್ನುವಂಥ ಒಂದು ಬ್ಯಾಕ್ಟೀರಿಯಾದಿಂದ ಈ ಚಪ್ಪೆ ರೋಗ ಹಸು, ಎಮ್ಮೆ ಮತ್ತು ಕುರಿಗಳಲ್ಲಿ ಕಂಡುಬರುತ್ತೆ. ಮುಖ್ಯವಾಗಿ ಇದು ಜೂನ್ ತಿಂಗಳಿನಿಂದ ನವೆಂಬರ್ ತಿಂಗಳವರೆಗೆ ಪ್ರತಿ ವರ್ಷನೂ ಕೂಡ ಕಾಣಿಸ್ಕೊಳ್ಳುತ್ತೆ. ಬ್ಯಾಕ್ಟೀರಿಯಾಗಳು ಇರುವಂಥ ಆಹಾರ ಮತ್ತು ನೀರನ್ನು ಸೇವನೆ ಮಾಡೋದ್ರಿಂದ ಈ ರೋಗ ಹರಡುತ್ತೆ. ಎಳೆ ವಯಸ್ಸಿನ ಆರೋಗ್ಯವಂತ ದನಗಳಲ್ಲಿ ಇದು ಕಾಣಿಸ್ಕೊಳ್ಳೋದು ಹೆಚ್ಚು. ಮುಖ್ಯವಾಗಿ ನಾವು ವಿಪರೀತವಾದಂಥ ಜ್ವರವನ್ನು ಈ ಜಾನುವಾರುಗಳಲ್ಲಿ ಕಾಣಬಹುದು. 106 ಡಿಗ್ರಿ ಫ್ಯಾರನ್ಹೀಟ್ನಷ್ಟು ಉಷ್ಣಾಂಶ ಇರುತ್ತೆ. ದೊಡ್ಡ ಮಾಂಸದ ಕಂಡುಗಳು, ಅಂದರೆ ಇವನ್ನ ಚಪ್ಪೆ ಅಂತ ಕರೀತಾರೆ, ಅವು ಊದ್ಕೊಳ್ತವೆ. ಇವುಗಳ ಮೇಲೆ ಕೈಯಾಡಿಸಿದಾಗ ಪರ್ ಪರ್ ಅಂತ ಒಂದು ರೀತಿಯ ಶಬ್ದ ಬರುತ್ತೆ. ಇನ್ನು ಜಾನುವಾರುಗಳು ಕುಂಟದನ್ನು ನಾವು ಕಾಣಬಹುದು, ಜೊತೆಗೆ ಮಲಗದನ್ನು ಹೆಚ್ಚು ಮಾಡ್ತಾ ಇರ್ತವೆ. ಹಾಗೆಯೇ ಆಹಾರ ಸೇವನೆ ಕೂಡ ಕಡಿಮೆ ಆಗುತ್ತೆ, ಹಾಲಿನ ಪ್ರಮಾಣ ಬಹಳಷ್ಟು ಕಡಿಮೆ ಆಗುತ್ತೆ. ಬೇಗ ಚಿಕಿತ್ಸೆ ದೊರೆದೇ ಇದ್ರೆ 1-5 ದಿನಗಳಲ್ಲಿ ಸಾವು ಕೂಡ ಸಂಭವಿಸಬಹುದು. ಈ ಚಪ್ಪೆ ರೋಗದ ಹತೋಟಿಗೆ ಮುಖ್ಯವಾಗಿ ನಾವು ಈ ಚಪ್ಪೆ ರೋಗದ ಲಸಿಕೆಯನ್ನು ಪ್ರತಿ ವರ್ಷ ಮುಂಗಾರು ಮಳೆ ಪ್ರಾರಂಭವಾಗೋದಕ್ಕಿಂತ ಮೊದಲೇ ಎಲ್ಲಾ ಜಾನುವಾರುಗಳಿಗೆ ಕೊಡಿಸಬೇಕಾಗತ್ತೆ. ರೋಗದಿಂದ ನರಳುವಂತ ಈ ಜಾನುವಾರುಗಳನ್ನು ಬೇರ್ಪಡಿಸಿ ಅವಕ್ಕೆ ಸೂಕ್ತವಾದಂತ ಔಷಧೋಪಚಾರವನ್ನು ಪಶುವೈದ್ಯರಿಂದ ಮಾಡಿಸಬೇಕಾಗತ್ತೆ. ನೆರಡಿ ರೋಗ ಮುಖ್ಯವಾಗಿ ಈ ಬ್ಯಾಸಿಲಸ್ ಆಂಥ್ರಸಿಸ್ ಎನ್ನುವಂಥ ಬ್ಯಾಕ್ಟೀರಿಯಾದಿಂದ ಬರುವಂತ ರೋಗ. ಇದು ದನ, ಕುದುರೆ ಮತ್ತು ಮನುಷ್ಯರಲ್ಲಿ ಕಂಡುಬರುತ್ತೆ. ವರ್ಷದ ಯಾವ ಕಾಲದಲ್ಲೂ ಕೂಡ ಇದು ಕಂಡುಬರಬಹುದು. ಬ್ಯಾಕ್ಟೀರಿಯಾಗಳು ಇರುವಂತಹ ಆಹಾರ ಮತ್ತು ನೀರನ್ನು ಸೇವನೆ ಮಾಡೋದ್ರಿಂದ ಈ ರೋಗ ಬರುತ್ತೆ. ಈ ರೋಗಕ್ಕೆ ತುತ್ತಾದಂತಹ ಪ್ರಾಣಿಗಳು ಇದ್ದಕ್ಕಿದ್ದಾಗೆ ಕೆಳಗಡೆ ಬಿದ್ದು ತಕ್ಷಣ ಸಾಯಬಹುದು. ಕೆಲವು ಪ್ರಾಣಿಗಳಲ್ಲಿ ವಿಪರೀತವಾದಂತಹ ಜ್ವರ ಕಂಡುಬರುತ್ತೆ. 106 ಡಿಗ್ರಿ ಫ್ಯಾರನ್ಹೀಟ್ನಿಂದ 107 ಡಿಗ್ರಿ ಫ್ಯಾರನ್ಹೀಟ್ನಷ್ಟು ಉಷ್ಣಾಂಶ ಕಂಡುಬರುತ್ತೆ. ಮೈ ನಡುಗೋದು, ಆಹಾರ ಮತ್ತು ನೀರನ್ನು ಸೇವನೆ ಮಾಡದೇ ಇರೋದು, ಹೃದಯದ ಬಡಿತ ಮತ್ತು ಉಸಿರಾಟ ಹೆಚ್ಚಾಗೋದು, ಹಾಲಿನ ಪ್ರಮಾಣ ಕಡಿಮೆ ಆಗೋದು, ದೇಹದ ನಾನಾ ಭಾಗಗಳಲ್ಲಿ ಊತ ಕೂಡ ಕಂಡುಬರುತ್ತೆ. ಮೂಗಿನಿಂದ, ಕಿವಿಯಿಂದ, ಬಾಯಿಯಿಂದ, ಗುದದ್ವಾರದಿಂದ ಮತ್ತು ಯೋನಿಯಿಂದ ಹೆಪ್ಪಾಗದಂಥ ಒಂದು ಕಪ್ಪು ಬಣ್ಣದ ರಕ್ತ ಕೂಡ ಬರುತ್ತೆ. 6 ಗಂಟೆಯಿಂದ 3 ದಿನದಲ್ಲಿ ಪ್ರಾಣಿಗಳು ಸಾಯಬಹುದು. ಇನ್ನು ಈ ನೆರಡಿ ರೋಗದ ಹತೋಟಿಗೆ ನಾವು ಮುಖ್ಯವಾಗಿ ಪ್ರತಿ ವರ್ಷ ಜನವರಿನಲ್ಲಿ ಈ ನೆರಡಿ ರೋಗದ ವಿರುದ್ಧ ಲಸಿಕೆಯನ್ನು ಕೊಡಿಸಬೇಕಾಗತ್ತೆ. ಇದರಿಂದ ಈ ರೋಗ ಬರದಂತೆ ನಾವು ತಡೆಗಟ್ಟಬಹುದು. ಈ ನೆರಡಿ ರೋಗದಿಂದ ನರಳಿ ಸತ್ತಂತ ಪ್ರಾಣಿಯ ದೇಹವನ್ನು ಮರಣೋತ್ತರ ಪರೀಕ್ಷೆ ಮಾಡದಲೇ ಅದನ್ನು ಸುಡಬೇಕು ಅಥವಾ ಹೂತಾಕಬೇಕು. ಇಲ್ಲದೇ ಇದ್ರೆ ಇದರಿಂದ ಈ ನೆರಡಿ ರೋಗ ಬೇರೆ ಪ್ರಾಣಿಗಳಿಗೂ ಕೂಡ ಹರಡಬಹುದು. ಗುಂಡಿಯನ್ನ ಅಥವಾ ತಗ್ಗನ್ನ ತೆಗೆದು ಅದರಲ್ಲಿ 6 ಅಂಗುಲ ಎತ್ತರಕ್ಕೆ ಸುಣ್ಣವನ್ನು ಹಾಕಿ ದೇಹವನ್ನು ಅದರ ಮೇಲೆ ಇಟ್ಟು ಅದರ ಮೇಲೆ ಸುಣ್ಣ ಮತ್ತು ಮಣ್ಣನ್ನು ಹಾಕಿ ಮುಚ್ಚಿದರೆ ಇದರಲ್ಲಿರುವಂತಹ ಈ ವಿಷಕ್ರಿಮಿಗಳು ಬೇರೆ ಪ್ರಾಣಿಗಳಿಗೆ ಹರಡೋದಿಲ್ಲ. ಕಂದು ರೋಗ ಈ ಬ್ಯಾಕ್ಟೀರಿಯಾದಿಂದ ಬರುವಂತಹ ಮುಖ್ಯವಾದ ಒಂದು ಜಾನುವಾರುಗಳ ರೋಗ. ಬ್ರುಸೆಲ್ಲಾ ಅಬಾರ್ಟಸ್ ಎನ್ನುವಂಥ ಬ್ಯಾಕ್ಟೀರಿಯಾದಿಂದ ಈ ಹಸು, ಎಮ್ಮೆ, ಜಿಂಕೆ, ಒಂಟೆ ಮತ್ತು ಮನುಷ್ಯರಲ್ಲಿ ಈ ಕಂದು ಹಾಕುವಂಥ ರೋಗ ಕಂಡುಬರುತ್ತೆ. ಈ ಬ್ಯಾಕ್ಟೀರಿಯಾಗಳು ಇರುವಂಥ ಆಹಾರ ಮತ್ತು ನೀರನ್ನು ಸೇವನೆ ಮಾಡೋದ್ರಿಂದ, ಕಣ್ಣು ಮತ್ತು ಚರ್ಮದ ಮೂಲಕ, ಕೃತಕ ಗರ್ಭಧಾರಣೆಯಿಂದ, ಜೊತೆಗೆ ಹೋರಿ ಅಥವಾ ಈ ಕೋಣವನ್ನು ಹತ್ತಿಸಿದಾಗ ಈ ಕಂದು ಹಾಕುವಂಥ ರೋಗ ಕಂಡುಬರುತ್ತೆ. ಮುಖ್ಯವಾಗಿ ಇದನ್ನ ಬ್ರುಸೆಲೋಸಿಸ್ ಅಂತ ಕೂಡ ಕರೀತಾರೆ. ಈ ಬ್ರುಸೆಲೋಸಿಸ್ ರೋಗದ ಲಕ್ಷಣಗಳು ಅಂದರೆ ಗರ್ಭಧರಿಸಿದಂಥ ಜಾನುವಾರುಗಳಲ್ಲಿ 5 ತಿಂಗಳ ನಂತರ ಗರ್ಭಪಾತವನ್ನು ಕಾಣಬಹುದು, ಮಾಸ ಬೀಳೋದಿಲ್ಲ, ಜೊತೆಗೆ ಈ ಗರ್ಭಕೋಶದ ಕಾಯಿಲೆ ಕೂಡ ಇರುತ್ತೆ, ಕೀಲಿನಲ್ಲಿ ನೀರು ತುಂಬಿಕೊಂಡು ಊದ್ಕೊಂಡಿರೋದನ್ನು ನಾವು ಕಾಣಬಹುದು. ಈ ಹೋರಿ ಅಥವಾ ಕೋಣಗಳು ಋಷಣದ ಭಾವನೆಯಿಂದ ನಪುಂಸಕ ಕೂಡ ಆಗಬಹುದು. ಇನ್ನು ಈ ಬ್ರುಸೆಲೋಸಿಸ್ ರೋಗದ ಹತೋಟಿ ಕ್ರಮಗಳಿಗೆ ಬಂದರೆ ಸಾಮಾನ್ಯವಾಗಿ 4-6 ತಿಂಗಳ ಒಳಗಿನ ಹೆಣ್ಣು ಕರುಗಳಿಗೆ ಚುಚ್ಚುಮದ್ದನ್ನು ನಾವು ಕೊಡಿಸಬೇಕಾಗತ್ತೆ. ಒಂದ್ಸಾರಿ ಇದನ್ನು ಕೊಟ್ಟರೆ ಈ ಕಂದು ಹಾಕುವಂಥ ರೋಗ ಬಹುಶಃ ಈ ಪ್ರಾಣಿಗಳಿಗೆ ಬರೋದಿಲ್ಲ. ಇದನ್ನು ಕಂದು ಹಾಕದಂಥ ಅಥವಾ ಹಾಕದೇ ಇರುವಂಥ ಪ್ರಾಣಿಗಳಲ್ಲೂ ಕೂಡ ಬಳಸ್ಕೋಬಹುದು. ಮುಖ್ಯವಾಗಿ ಬ್ರುಸೆಲೋಸಿಸ್ ಅಥವಾ ಕಂದು ರೋಗದಿಂದ ನರಳ್ತಾ ಇರುವಂಥ ಪ್ರಾಣಿಗಳನ್ನು ಬೇರ್ಪಡಿಸಿ ಅವುಗಳಿಗೆ ಪಶುವೈದ್ಯರಿಂದ ಔಷಧೋಪಚಾರವನ್ನು ಮಾಡಿಸಬೇಕಾಗತ್ತೆ. ಈ ಬ್ರುಸೆಲೋಸಿಸ್ ರೋಗದಿಂದ ನರಳ್ತಾ ಇರುವಂಥ ಹೋರಿ ಮತ್ತು ಕೋಣಗಳ ವೀರ್ಯವನ್ನು ಕೃತಕ ಅಥವಾ ನೈಸರ್ಗಿಕ ಗರ್ಭಧಾರಣೆಗೆ ಬಳಸಬಾರದು. ಕೆಚ್ಚಲು ಬಾವು ನಾನಾ ವಿಧದ ಸೂಕ್ಷ್ಮಾಣುಗಳಿಂದ ಬರುವಂಥ ರೋಗ. ಹಸು ಮತ್ತು ಎಮ್ಮೆಗಳಲ್ಲಿ ಇದು ಕಂಡುಬರುತ್ತೆ. ಈ ಕೆಚ್ಚಲು ಬಾವು ರೋಗದಿಂದ ಹಾಲಿನ ಪ್ರಮಾಣ ಕಡಿಮೆ ಆಗುತ್ತೆ. ಅಲ್ಲದೆ ಈ ರೋಗದಿಂದ ಹಸುಗಳು ಸಾಯಲೂಬಹುದು. ಮುಖ್ಯವಾಗಿ ಈ ಕೆಚ್ಚಲು ಬಾವು ರೋಗ ಹಾಲನ್ನು ಹಿಂಡುವಂಥ ವ್ಯಕ್ತಿಯ ಕೈಗಳಿಂದ, ಹಾಗೆಯೇ ಹಾಲನ್ನು ಹಿಂಡುವಂಥ ಯಂತ್ರದಿಂದ ಹರಡುತ್ತೆ. ಮುಖ್ಯವಾಗಿ ಮೊಲೆ ಮತ್ತು ಮೊಲೆ ತೊಟ್ಟಿನ ಮೇಲೆ ಗಾಯಗಳಾದಾಗ ವಿಷಕ್ರಿಮಿಗಳು ಈ ಮೊಲೆಗೆ ಹೋಗಿ ಕೆಚ್ಚಲು ಬಾವನ್ನು ಉಂಟು ಮಾಡ್ತವೆ. ದನಗಳು ಮತ್ತು ಕೊಟ್ಟಿಗೆಯ ಸ್ವಚ್ಛತೆ ಕಾಪಾಡದೇ ಇದ್ರೆ ಈ ಕೆಚ್ಚಲು ಬಾವು ಹರಡುತ್ತೆ. ಮುಖ್ಯವಾಗಿ ಕೆಚ್ಚಲು ಬಾವು ರೋಗದಲ್ಲಿ ಕೆಚ್ಚಲು ಬಾತ್ಕೊಂಡಿರುತ್ತೆ. ಕೆಚ್ಚಲಿಗೆ ತುಂಬ ನೋವಾಗುತ್ತೆ, ಜೊತೆಗೆ ಬಿಸಿಯಾಗಿರುತ್ತೆ, ಹಾಲು ಕೆಟ್ಟೋಗಿರುತ್ತೆ, ಹಾಲಿನಲ್ಲಿ ರಕ್ತ ಜೊತೆಗೆ ಸಣ್ಣ ಗಡ್ಡೆಗಳು ಕೂಡ ಕಾಣಿಸ್ಕೊಳ್ತವೆ. ಹಾಲು ನೀರಿನಂತೆ ಇರಬಹುದು ಅಥವಾ ಮೊಸರಿನಂತೆ ಗಟ್ಟಿಯಾಗಿರಬಹುದು. ಕೆಲವು ಹಸುಗಳಲ್ಲಿ ವಿಪರೀತ ಜ್ವರ ಬರುತ್ತೆ, ಅವು ನೀರನ್ನು ಕುಡಿಯೋದಿಲ್ಲ, ಆಹಾರವನ್ನು ಕೂಡ ಅವು ಸೇವನೆ ಮಾಡದೇ ಇರಬಹುದು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಪಿಎಂ ಜಗದೀಶ್. ರೈತ ಬಾಂಧವರೇ, ನಾಳಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅರಣ್ಯದ ಪ್ರಾಮುಖ್ಯತೆ ಮತ್ತು ಅರಣ್ಯ ಇಲಾಖೆಯ ಸಸಿ ವಿತರಣಾ ಕಾರ್ಯಕ್ರಮ ಕುರಿತು ಸೋಮವಾರಪೇಟೆ ಸಾಮಾಜಿಕ ಅರಣ್ಯ ವಲಯದ ವಲಯ ಅರಣ್ಯಾಧಿಕಾರಿ ಕೆವಿ ಗಾನಶ್ರೀ ಅವರೊಂದಿಗೆ ಸಂದರ್ಶನವಿದೆ. ಇನ್ನು ನಮ್ಮ ನಿಮ್ಮ ಭೇಟಿ ನಾಳಿನ ರೈತಧ್ವನಿ ಕಾರ್ಯಕ್ರಮದಲ್ಲಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಿಧನ ಸುದ್ದಿ. ಈರಳೆವಳಮುಡಿ ಗ್ರಾಮತ್ರ ಬಲ್ಲಾರಂಡ ಕಾಳಪ್ಪ ಮಣಿಯಂಗ ಇಂದು ಪೊಲಕಪ್ಪ 12 ಗಂಟೆಗೆ ಮರಣಪಟ್ಟಿತು. 9 ಬೈತರ ಮಲ್ಲಾರಂಡ ಕಾಳಪ್ಪ ಮಣಿಯಂಡ ಆಖಿರಿ ಕಾರ್ಯ ನಾಳೆ ಪೊಲಕಪ್ಪ 12 ಗಂಟೆಗೆ ಬಲ್ಲಾರಂಡ ಒಕ್ಕ ತೂಟುಗಳತ್ತು ನಡಪಂದು ಒಕ್ಕಕರ ಅರಿಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಕೊಡಗು ಜಿಲ್ಲಾ ಪಂಚಾಯಿತಿಗೆ ಸೇರಿದ 5 ತಾಲೂಕು ಪಂಚಾಯಿತಿ ಕ್ಷೇತ್ರಗಳಲ್ಲಿ ಗ್ರಾಮ ಪಂಚಾಯಿತಿಗಳ ಅಧಿಕಾರಿಗ ಅವರವರ ವ್ಯಾಪ್ತಿಯಲ್ಲಿ ಬರುವ ವಾಣಿಜ್ಯ ಮಳಿಗೆಗಳಿಗೆ ಇದ್ದಕ್ಕಿದ್ದಂಗೆ ಭೇಟಿ ಕೊಟ್ಟು ಪ್ಲಾಸ್ಟಿಕ್ ಕವರ್ಗಳನ್ನ ವಶಪಡಿಸಿಕೊಂಡು ದಂಡ ಹಾಕೋಳು, ಅಲ್ಲದೆ ಪ್ಲಾಸ್ಟಿಕ್ ಅನಾಹುತದ ಬಗ್ಗೆಲಿ ವ್ಯಾಪಾರಸ್ಥರು ಮತ್ತು ಗ್ರಾಹಕರಿಗೆ ಜಾಗೃತಿ ಮೂಡಿಸಿ ಮುಂದಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಬಳಸಿರೆ ಒಂದಕ್ಕೆ 2 ದಂಡ ಹಾಕುವ ವಿಷಯ ತಿಳಿಸಿದ್ದು. ಗ್ರಾಮ ಪಂಚಾಯಿತಿಗಳಲ್ಲಿ ಈ ಬಗೆಯಲ್ಲಿ ಪೂರಾ ಜಾಗೃತಿ ಮೂಡಿಸಿಕೆ ಕ್ರಮ ತಗೊಂಡಳು. ಸ್ವಚ್ಛ ಭಾರತ ಅಭಿಯಾನದ ಜಿಲ್ಲಾ ನೋಡಲ್ ಅಧಿಕಾರಿ ಜಗದೀಶ್ ನವು ಈ ವಿಷಯ ತಿಳಿಸಿದಳು. ಕೊಡಗು ಗೌಡ ಯುವ ವೇದಿಕೆನ ಕಡೆಯಿಂದ 10 ಕುಟುಂಬ 18 ಗೋತ್ರದ ಗೌಡ ಯುವಜನಾಂಗದ ಬಾಂಧವರ ನಡುಲಿ ಇದೇ ಸುರುಣ ಸಲ ಏರ್ಪಾಡಾಗಿರುವ ಲೆದರ್ ಬಾಲ್ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಪೈಪೋಟಿಲಿ 2ನೇ ದಿನ ಆದ ಇಂದು ಎಲೈಟ್ ಕ್ರಿಕೆಟ್ ಕ್ಲಬ್ ಎಂಸಿಬಿ ತಂಡನ ಸೋಲ್ಸಿರೆ ಕೆಜಿಎಫ್ ಸ್ಟ್ರೈಕರ್ಸ್ ತಂಡ ಬಿಳಿಗೇರಿ ಪ್ಲಾಂಟರ್ ತಂಡನ ಸೋಲ್ಸಿತು. 3ನೇ ಆಟಲಿ ಕ್ರಿಕೆಟ್ ಕ್ಲಬ್ ತಂಡ ಬಿಳಿಗೇರಿ ಪ್ಲಾಂಟರ್ಸ್ ಕ್ಲಬ್ ತಂಡನ ಸೋಲ್ಸಿತು. ನಾಳೆ ಕೆಜಿಎಫ್ ಸ್ಟ್ರೈಕರ್ಸ್ ಮತ್ತೆ ಎಂಸಿಬಿ ಭಗವತಿ ಮತ್ತೆ ಕುಕ್ಕನೂರು ಬುಲ್ಸ್ ಕೆಜಿಎಫ್ ಸ್ಟ್ರೈಕರ್ಸ್ ಮತ್ತೆ ಎಲೈಟ್ಸ್ ತಂಡಗಳ ನಡುವೆ ಪಂದ್ಯಾಟ ನಡೆದಿದೆ ಅಂತ ಗೊತ್ತಾಯ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ತೋಟಗಾರಿಕಾ ಇಲಾಖೆ, ಕೊಡಗು ಜಿಲ್ಲಾ ಹಾಫ್ಕಾಮ್ಸ್ ಇವರ ಕೂಡುಕೂಟಲಿ ಇದೇ ತಿಂಗಳ 26ನೇ ತಾರೀಕಿಂದ 28ನೇ ತಾರೀಕು ಮುಟ್ಟ ಮಡಿಕೇರಿನ ಹಾಫ್ಕಾಮ್ಸ್ಲಿ ಮಾಯಿನಣ್ಣು ಮತ್ತು ಹಲಸಿನಣ್ಣನ ಮೇಳ ನಡೆಯಕ್ಕಿದ್ದು ಇದರ ಉದ್ಘಾಟನಾ ಜಂಬರ ಇದೇ 26ನೇ ತಾರೀಕು ಹೊತ್ತಾರೆ 10 ಗಂಟೆಗೆ ನಡೆದಿದೆ. ಮಡಿಕೇರಿನ ಸರ್ಕಾರಿ 1ನೇ ದರ್ಜೆ ಹೆಣ್ಮಕ್ಕಳ ಕಾಲೇಜಿಗೆ 2023-24 ಸಾಲಿಗೆ ಸುರುಣ ಬಿಎ ಮತ್ತು ಬಿಕಾಂ ತರಗತಿಗಳಿಗೆ ಪ್ರವೇಶ ಶುರುವಾಗಿದ್ದು ಕೊಡಗು ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಸೇರುವ ಈ ಕಾಲೇಜಿಗೆ ಸೇರಿಕೆ ಇಚ್ಛೆ ಇರುವ ವಿದ್ಯಾರ್ಥಿನಿಗ ಆದಷ್ಟು ಬೇಗ ಅರ್ಜಿ ಒಪ್ಪಿಸಕು ಅಂತ ಗೊತ್ತಾಯ್ತು. ಕುಶಾಲನಗರ 220/11 ಕೆವಿ ವಿದ್ಯುತ್ ಮಾರ್ಗದ ಹೊರಹೋವ ಎಫ್ಬಿ ಫೀಡರ್ಗಳಲ್ಲಿ ತುರ್ತು ನಿರ್ವಹಣೆ ಕಾರ್ಯ ಇರುವುದರಿಂದ ನಾಳೆ ಹೊತ್ತಾರೆ 10 ಗಂಟೆಯಿಂದ 8:05 ಮುಟ್ಟ ವಿದ್ಯುತ್ ಸರಬರಾಜು ಇರಲೇ ಅಂತ ಗೊತ್ತಾಗಿದ್ದು ಚಿಕ್ಕತ್ತೂರು, ದೊಡ್ಡತ್ತೂರು, ಹಾರಂಗಿ ಸುತ್ತಮುತ್ತಲಿನ ಜಾಗಗಳಲ್ಲಿರುವ ಸಾರ್ವಜನಿಕರು ಸಹಕಾರ ಕೊಡಕು ಅಂತ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ನವು ಕೇಳಿಕೊಂಡಳು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಿಕಾ ರಂಗ 4ನೇ ಅಂಗ ಆಗಿದ್ದು ಇದು ಸಮಾಜದ ಕೈಕನ್ನಡಿನಂಗೆ ಕೆಲಸ ಮಾಡುವ ಧೈರ್ಯಲಿರುವುದರಿಂದ ಪತ್ರಕರ್ತರಿಗೆ ವಿವೇಚನಾ ಶಕ್ತಿನ ಅಗತ್ಯ ಉಂಟು ಅಂತ ಕೊಡಗು ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಅಶೋಕ್ ಸಂಗಪ್ಪನವು ಅಭಿಪ್ರಾಯಪಟ್ಟಳು. ಮಡಿಕೇರಿನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜಲ್ಲಿ ನಡೆದ ಶಕ್ತಿ ಪತ್ರಿಕೆನ ಸಲಹಾ ಸಂಪಾದಕ ಬಿಜಿ ಅನಂತಶಯನನವು ಬರೆದ ಸೊಡರು ಪುಸ್ತಕದ ವಿಮರ್ಶೆ ಮತ್ತು ಪುಸ್ತಕ ಹಂಚುದರ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತಾಡಿದ ಅವು, ಪುಸ್ತಕನ ಭಾಷೆನ ಬಗೆಯಲ್ಲಿ ಹಿಡಿತ ಸೇರಿದಂಗೆ ಆಳವಾದ ಜ್ಞಾನ, ಅಧ್ಯಯನ, ವಿಶ್ಲೇಷಣಾ ಶಕ್ತಿ ಪತ್ರಕರ್ತಂಗೆ ಇರೋಕು ಅಂತ ಹೇಳ್ದು. ಕಾರ್ಯಕ್ರಮದಲ್ಲಿ ಶಕ್ತಿ ದಿನಪತ್ರಿಕೆನ ಸಂಪಾದಕ ಜಿ ರಾಜೇಂದ್ರ, ಬರಗಾರ ಬಿಜಿ ಅನಂತಶಯನ, ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಮೇಜರ್ ರಾಘವ ಸೇರಿದಂಗೆ ಗಣ್ಯರು ಹಾಜರಿದ್ದು. ಅಲ್ಲಾರಂಡ ರಂಗಚಾವಡಿ ಮತ್ತು ಪರದಂಡ ಕುಟುಂಬಸ್ಥರ ಕೂಡುಕೂಟಲಿ ಮಡಿಕೇರಿನ ಭಾರತೀಯ ವಿದ್ಯಾಭವನದಲ್ಲಿ ಪರದಂಡ ಚಂಗಪ್ಪನವರ 105ನೇ ಸಂಸ್ಮರಣ ದಿನ ನಡೆದು ಈ ಸಂದರ್ಭ ಮಾತಾಡಿದ ಬೆಂಗಳೂರಿನ ಓಷಿಯಾನಿಕ್ ಕಾಲೇಜ್ ಆಫ್ ಹೈಯರ್ ಎಜುಕೇಷನ್ ಟ್ರಸ್ಟ್ನ ಚೇರ್ಮನ್ ಡಾಕ್ಟರ್ ತೇಜ್ ಪೋವಯ್ಯನವು ಪರದಂಡ ಚಂಗಪ್ಪನವು ಬರೆದ ಪುಸ್ತಕಲಿರುವಂಗೆ ಗ್ರಾಮ ವ್ಯವಸ್ಥೆನ ಆದರ್ಶಗ ಮತ್ತೆ ನಿರ್ಮಾಣ ಹಾಕು ಜಾಗತೀಕರಣದ ಸಂದರ್ಭದಲ್ಲಿ ಹಳೆ ಗ್ರಾಮ ವ್ಯವಸ್ಥೆ ಬಿದ್ದು ಹೋಗಿ ಹೊಸ ವ್ಯವಸ್ಥೆಗ ಬಾಕನ ಸಣ್ಣ ಸಮುದಾಯದ ಮೂಲೆ ಗುಂಪಾಗಿ ಕೊಡಗಿನ ಸಮಾಜ ವ್ಯವಸ್ಥೆಯಲ್ಲಿ ಏರುಪೇರಾಯಿತು ಅಂತ ಅಭಿಪ್ರಾಯಪಟ್ಟು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪರದಂಡ ಸುನೀಲ್, ಜಾನಪದ ಕಲಾವಿದ ಕುಡಿಯರ ಮುತ್ತಪ್ಪ ಸೇರಿದಂಗೆ ಗಣ್ಯರು ಹಾಜರಿದ್ದು ಈ ಸಂದರ್ಭ ಜನಪದ ರಾಜ್ಯ ಪ್ರಶಸ್ತಿ ಪಡ್ಕೊಂಡಿರುವ ಕಬ್ಬೆಮಲೆ ಶಾರದಾ ಸೋಮಯ್ಯ ಮತ್ತೆ ಕೊಡವ ಭಾಷೆನ ಸುರುನ ಆದಿ ಅಂತ್ಯ ಪ್ರಾಸ ಬರಗಾರ್ತಿ ಪಂದ್ಯಾಂಡ ರೇಣುಕಾ ಸೋಮಯ್ಯನವಕ್ಕೆ ಸನ್ಮಾನ ಮಾಡಿದು. ಜೆಸಿಐ ಸೋಮವಾರಪೇಟೆ ಪುಷ್ಪಗಿರಿ ಸಂಸ್ಥೆನ ಕಡೆಯಿಂದ ಸೋಮವಾರಪೇಟೆ ಸಾರ್ವಜನಿಕ ಆಸ್ಪತ್ರೆನ ಡಿ ಗ್ರೂಪ್ ಸಿಬ್ಬಂದಿಗಳಾದ ಅಡುಗೆ ಸಹಾಯಕಿ ಕೆಎಸ್ ಸಬಿತಾ, ಇಲೆಕ್ಟ್ರಿಷಿಯನ್ ಅನಿಲ್ ಇವಕ್ಕೆ ಜೆಸಿಐ ಅಧ್ಯಕ್ಷ ಎಂ ಎ ರುಬಿನಾನವು ಸೆಲ್ಯೂಟ್ ದಿ ಸೈಲೆಂಟ್ ವರ್ಕರ್ ಪ್ರಶಸ್ತಿ ಕೊಟ್ಟು ಗೌರವಿಸಿದೆ. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಈಗ ವಾಣಿಜ್ಯ ಪ್ರಕಟಣೆಗಳು. ನಮ್ ಈ ಆನಿವರ್ಸರಿಗೆ ನಿಮ್ಗೆ ಹೊಸ ಡ್ರೆಸ್, ಸೂಟ್, ಬ್ಲೇಸರ್ ಪ್ರೆಸೆಂಟ್ ಮಾಡ್ಬೇಕು ಅಂತ ಇದ್ದೀನಿ. ಎಲ್ಲಿ ಪರ್ಚೇಸ್ ಮಾಡೋಣ? ನೀನು ಕೊಡ್ಸೋದಾದ್ರೆ ವಿರಾಜ್ ಪೇಟೆಯ ರೇಮಂಡ್ ಶಾಪ್ ಇಂದಲೇ ಕೊಡ್ಸು. ಯಾಕಂದ್ರೆ ಅಲ್ಲಿ ಲೇಟೆಸ್ಟ್ ಡಿಸೈನ್ಸ್ ನ ರೇಮಂಡ್ ಡ್ರೆಸ್ ಅಲ್ಲದೆ ಫ್ಯಾಬ್ರಿಕ್ ಕೂಡ ಇದೆ. ನಮ್ಗೆ ಬೇಕಾದ ರೀತಿಲಿ ಬ್ಲೇಸರ್ ಸೂಟ್ಸ್ ರೆಡಿ ಮಾಡಿ ಅಂದ್ರೆ ಸ್ಟಿಚ್ ಕೂಡ ಮಾಡಿ ಕೊಡ್ತಾರೆ. ಆಗ್ಲಿ, ಅಲ್ಲಿಗೆ ಹೋಗೋಣ. ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ. ಸಾಂದಿಪನಿ ವಿದ್ಯಾಪೀಠ ಚಟ್ಟಿಮಾನಿ ಶಾಲೆಯ ಆಂಗ್ಲ ಮಾಧ್ಯಮದಲ್ಲಿ ಎಲ್ಕೆಜಿಯಿಂದ 7ನೇ ತರಗತಿವರೆಗೆ ದಾಖಲಾತಿ 22ನೇ ತಾರೀಕು ಸೋಮವಾರದಿಂದ ಆರಂಭಗೊಳ್ಳಲಿದೆ. ನೂತನ ಆಡಳಿತ ಮಂಡಳಿ, ನುರಿತ ಬೋಧಕ ವರ್ಗ, ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗೂ ಅವಕಾಶವಿದೆ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 7599525995. ಟಾಟಾ ಮೋಟಾರ್ಸ್ ಅರಸ್ಕಾರ್ ಅವರ ಶೋರೂಮ್ ಮಡಿಕೇರಿಯಲ್ಲಿ ಹಾಗೂ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಇದೀಗ ಕೊಡಗಿನ ಗೋಣಿಗೊಪ್ಪ ಮತ್ತು ಕುಶಾಲನಗರದಲ್ಲಿ. ನಿಮ್ಮ ಆಯ್ಕೆಯ ಟಾಟಾ ಕಾರ್ಗಳ ಬುಕ್ಕಿಂಗ್ ಹಾಗೂ ಸರ್ವಿಸ್ಗಾಗಿ ಭೇಟಿ ನೀಡಿ ಅರಸ್ಕಾರ್ ಭಗವತಿ ದೇವಸ್ಥಾನದ ಎದುರು ತೇಕೇರಿ ಗೋಣಿಗೊಪ್ಪ, ಆಪೋಸಿಟ್ ಉದ್ಗಮ್ ಸ್ಕೂಲ್ ಕುಶಾಲನಗರ, ಹಾಗೂ ಬುಕ್ಕಿಂಗ್ ಆಗಿ ರೇಸ್ ಕೋರ್ಸ್ ರೋಡ್ ಆಪೋಸಿಟ್ ಕಾವೇರಿ ಹಾಲ್ ಮಡಿಕೇರಿ. ಕಾಂಟ್ಯಾಕ್ಟ್ 9611300888 ಅಥವಾ 9606520282. ಮುಕ್ಕೋಡ್ಲು ಗ್ರಾಮತ್ರ ಶ್ರೀ ಕಾಟೋಳಪ್ಪ ದೇವಡ ಕಾಲ್ತರ್ ನಮ್ಮೆ ಇದೇ ಇರೋ ದಂಡಾಂಗ್ ತಿಂಗ್ಳಾಚೆ ನಡ್ಪ. ಅಂದ್ ಬೈಟಾಪಕ ದೇವತಕ್ಕಣ್ಣ ಮನೇಲಿ 8 ಗಂಟೆಗೆ ದುಡಿನಾಳು ಅಡ್ಪೋ, 9 ಗಂಟೆಗೆ ಭಂಡಾರ ಪೊರಡುವೋ, ದೇವಸ್ಥಾನದ್ಲು ಆಟು ಪಾಟು ನಡ್ಪ. ಇರೋ ತಂಜಾಂಗ್ ಬೇಳಾಚೆ ಕಾಟೋಳಪ್ಪ ದೇವಡ ಚಾಮುಂಡಿಕ ಕೊಡ್ಪ ಕಾರ್ಯ ಉಂಡು. ಭಕ್ತಂಗೆಲ್ಲ ಬಂದು ದೇವಡ ಆಶೀರ್ವಾದ ಪಡೆದು ತಕ್ಕ ಮುಖ್ಯಸ್ಥಂಗ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಂಡಿತು. ದೇಶಾದ್ಯಂತ ಹಲವಾರು ಶಾಖೆಯನ್ನು ಹೊಂದಿರುವ ಶ್ರೀ ರವಿಶಂಕರ್ ವಿದ್ಯಾ ಮಂದಿರ್ ಮಡಿಕೇರಿ, ಇಲ್ಲಿ ಪ್ಲೇ ಹೋಮ್, ನರ್ಸರಿ, ಡೇ ಕೇರ್, ಎಲ್ಕೆಜಿ, ಯುಕೆಜಿಗೆ ಪ್ರವೇಶಾತಿ ಆರಂಭವಾಗಿದ್ದು ಎನ್ಇಪಿ ಮಾದರಿ ಶಿಕ್ಷಣ ಕ್ರಮ ಅನುಸರಿಸುತ್ತಿದ್ದು ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾದ ಪರಿಸರ ಹಾಗೂ ಶಿಕ್ಷಣ ಲಭ್ಯ. ಪ್ರವೇಶಾತಿಗಾಗಿ ಶ್ರೀ ರವಿಶಂಕರ್ ವಿದ್ಯಾ ಮಂದಿರ್, ಓಂಕಾರೇಶ್ವರ ಟೆಂಪಲ್ ರೋಡ್, ಮಡಿಕೇರಿ. ಫೋನ್ 9916076576. ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದಿರಿ. ಶ್ರೋತೃಗಳೇ, ಈ ರಾತ್ರಿ 7:45 ಅರೆ ಭಾಷೆ ಐಸಿರಿ ಕಾರ್ಯಕ್ರಮದಲ್ಲಿ ಕಟ್ರತನ ಲಲಿತಾ ಅಯ್ಯಣ್ಣ ಅವರಿಂದ ಸಣ್ಣ ಕಥೆ ಸಾರ್ಥಕ ಬದುಕು. 8:00 ಬೆಂಗಳೂರು ಕೇಂದ್ರದಿಂದ ಯುವವಾಣಿ, 9:15 ದೆಹಲಿ ಕೇಂದ್ರದಿಂದ ಏಕ್ ಭಾರತ್ ಶ್ರೇಷ್ಠ ಭಾರತ್. ಗಮನಿಸಿ, ಈ ರಾತ್ರಿ 9:30 ಬೆಂಗಳೂರು ಕೇಂದ್ರದಿಂದ ರಾಷ್ಟ್ರೀಯ ನಾಟಕ ದೊಡ್ಡ ಮನೆಯ ಮಗಳು, ಮೂಲ ಕಥೆ ಪ್ರೇಮಚಂದ್, ರೇಡಿಯೋ ರೂಪಾಂತರ ಕೆಸಿ ವರ್ಮಾ ಮತ್ತು ವಿನೋದ್ ಕುಮಾರ್, ಕನ್ನಡ ಅನುವಾದ ಅಚ್ಯುತ ಸಂಕೇತಿ, ನಿರ್ಮಾಣ ಕೆಎಲ್ ರಾಜೇಶ್ವರಿ. ರಾತ್ರಿ 10:00 ದೆಹಲಿ ಕೇಂದ್ರದಿಂದ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದಲ್ಲಿ ಸೋನಿಯಾ ರಾಯ್ ಅವರ ಗಾಯನ ಕೇಳುವಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಡ ಹರ್ಷ ದೇವಯ್ಯ. ಕೊಡವಡ ವಿಶಿಷ್ಟ ಪಾಜ ಸಂಸ್ಕೃತಿ ಆಚಾರ ವಿಚಾರ ತರಮಿದ ಕೊಡವ ಯುವ ಸಮೂಹದ ಅರಿವು ಬೋಳ್ತುವ ನಟ್ಟದು ಪೊನ್ನಂಪೇಟೆರ ಜಬ್ಬೂಮಿ ಚಾರಿಟೇಬಲ್ ಟ್ರಸ್ಟ್ ಆದ ನೆಲು ಕೊಡವ ಯುವ ಮೇಳ ಅನ್ನುವ ಕೊಡವ ಸಾಂಸ್ಕೃತಿಕ ನಮ್ಮೆ ಮಡಿಕೇರಿಲು ನಿನ್ನಂದು ಗೌಜೋಡೆ ನಡೆದತ್ತು. ಕೊಡವಡ ಶ್ರೀಮಂತ ಸಂಪ್ರದಾಯ ಕೊತ್ತ ಕುಪ್ಪ್ಯತೋಡೆ ತೋಕು ಒಡಿಕತ್ತಿ ತೂರೆಕೋಲು ಪುಡ್ಚ ಆ ಮಕ್ಕ, ಕೊಡವ ಪಡೆಯ ವಸ್ತ್ರ ಇಟ್ಟ ಪೊಮ್ಮಕ್ಕ ಆದ್ಯಾಯಿ ಚೆರಿಯ ಮಕ್ಕ, ಕೊಂಬುಕೊಟ್ಟು ವಾಲಗಕ್ಕೆ ಆಡಿಯಂಡು ದುಡಿಕೊಟ್ಟು ಪಾಟಾಯಿ ಕೊಡವ ಸಾಧಕಂಗಡ ಫೋಟೋಡೆ ಮಡಿಕೇರಿ ನಗರತ್ತು ನಡೆತನ ಸಾಂಸ್ಕೃತಿಕ ಮೆರವಣಿಗೆ ಜನರ ಮನಗದ್ದತ್ತು. ಕೊಡವ ರೈಡರ್ಸ್ ಕ್ಲಬ್ ಕೂಡನಕ್ಕೆ ಬೋರೆ ಬೋರೆ ಸಂಘ ಸಂಸ್ಥೆರ ಕೂಡುಕೂಟತ್ತು ಮಡಿಕೇರಿ ಪುದಿಯ ಖಾಸಗಿ ಬಸ್ ಸ್ಟ್ಯಾಂಡಿಂಜ ಪಲಾಕ 10:30 ಶುರುವಾಯಿತು. ಬಟ್ಟೆಲು ಕಟ್ಟುವ ಸ್ಕ್ವಾಡ್ರನ್ ಲೀಡರ್ ರಜ್ಜಮಡ ದೇವಯ್ಯ, ಮೇಜರ್ ಮಂಗೇರಿರ ಮುತ್ತಣ್ಣ, ಜನರಲ್ ಕೊಡಂದರ ತಿಮ್ಮಯ್ಯ ಪಿಣ್ಯ, ಫೀಲ್ಡ್ ಮಾರ್ಷಲ್ ಕೊಡಂದರ ಕಾರ್ಯಪ್ಪ ಆಳು ರೂಪಕ್ಕೆ ಪೂಮಾಲೆ ಇಟ್ಟಿತ್ತು ಗೌರವ ಕಾಟಿತು. ಕ್ರಿಸ್ಟಲ್ ಕೋಟ್ ಸಭಾಬಾಡೆಕ ಎತ್ತುನ ಮೆರವಣಿಗೆನ ತಳೆಯ ತಕ್ಕಿ ಬೊಳ್ಚಾಯಿ ಪೊಮ್ಮಕ್ಕ ತಕ್ಕಾರ ಮಾಡಿಸಿ. ವಿಶಿಷ್ಟ ಆಚಾರ ವಿಚಾರ ಪದ್ಧತಿ ಪರಂಪರೆಯನ್ನು ಪಾಲನೆ ಮಾಡಿಕೊಂಡು ಉಳ್ಳ ಎಲ್ಲಾ ಕೊಡವಳ ಒರೇ ಚಪ್ಪರತ್ರ ಅಡಿಲು ಒಕ್ಕಾಚೆ ಕೂಟಿತು. ಒಬ್ಬಡೊಮ್ಮಡಲ್ಲಿ ಒಗ್ಗಟ್ಟು ಒತ್ತೊರ್ಮೆನ ಬಲಪಡಿಸುವ ನಿಟ್ಟಲ್ಲಿ ಏರ್ಪಾಡು ಮಾಡಿ ತಿಂಜ ಈ ಮೇಳದ ತಕ್ಕ ಪರಂದ ಜಬ್ಬೂಮಿ ಚಾರಿಟೇಬಲ್ ಟ್ರಸ್ಟ್ರ ಸಂಚಾಲಕಂಗಳಲ್ಲ ಚೊಟೆಕ್ಮಡ ರಾಜೀವ್ ಬೋಪಯ್ಯ, ನಂಗಡ ಸಂಸ್ಕೃತಿ ಪರಂಪರೆಯನ್ನ ಬಾಲ್ಯಕಾರ ಬಾಲ್ಯಕಾರ್ತಿಯ ಎಕ್ಕಕ್ಕೂ ಮರ್ಪಕಾಗ ಅದೇ ಕೊಡವ ಸಂಪ್ರದಾಯತ್ರ ಅವ್ವ ಬೇರೆಂದು ನೆಲತ್ರ ಸಂಸ್ಕೃತಿಯ ಮಹತ್ವತ್ರ ಮೀದ ಅರಿಚಿಟ್ಟುಕೊಂಡು